ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ. ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ಬಿ ದೇವಯ್ಯ ಪುಣ್ಯಸ್ಮರಣೆ. ಸುಳ್ಳು ಸುದ್ದಿಗಳನ್ನು ಹರಡುವವರ ವಿರುದ್ಧ ಕ್ರಮ, ದಕ್ಷಿಣ ಕನ್ನಡ ಪೊಲೀಸರಿಂದ ಎಚ್ಚರಿಕೆ. ಹಾಗೂ ಇಂದು ರಾತ್ರಿ ಖಗ್ರಾಸ ಚಂದ್ರಗ್ರಹಣ, ಚಂದ್ರನತ್ತ ವಿಜ್ಞಾನಾಸಕ್ತರ ಕುತೂಹಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? RBI ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಇದು ಆಕಾಶವಾಣಿ ಮೈಸೂರು FM 100.6. ಶ್ರೋತೃಗಳೇ, ಈಗ ಸಮಯ 6:50. ನಮ್ಮ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್ ಅವರದು. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ಸ್ ಅನ್ನು ಕೂಲಂಕುಷವಾಗಿ ಓದಿರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಅಣ್ಣ ಚಂದ್ರಣ್ಣ ಬಾಜಯಣ್ಣ, ಯಾಕತ್ತು ಕಡಿಸ್ಕೊಂಡ್ ಕುಂತ ನೋಡ್ ಕಮಲಕ್ಕ. ಇನ್ನೇನ್ ಕೆಲ್ಸ? ಏನೋ ಯೋಚನೆ ಮಾಡ್ತಾವನೆ. ನಾನು ಯೋಚನೆ ಮಾಡ್ತಿಲ್ಲ ಕಣ. ಯಾಕ? ತಪಸ್ಸ ಮಾಡ್ತಾವನಿ. ಯಾಕಪ್ಪ ತಪಸ್? ಅದೇ ಯಾಕೆ ಅಂತ. ಏನಪ್ಪ, ನಮ್ಗ ವಯಸ್ಸಾಯ್ತು, ಊರ್ ಹೋಗುವಂತ ಕಾಲ, ಕಾಡು ಬಾ ಅನ್ನ ಕಾಲ. ಒಸಿ ತಪಸ್ಸ ಗಿಪಸ ಮಾಡ್ಕೊಂಡು ಹಂಗೆ ಕಾಲ್ ಚಾಚ್ಕೊಂಡ್ಬಿಡ. ಮಾ ಊರ್ ಮೂರ್ ಸುತ್ತ ಅದಕ್ಕೆ ಕಾಡೆಲ್ಲ ತೆಗಸ್ಬಿಟ್ಟಿದ್ಯಾ ಅಂತ ಕಾಣ್ತತ್. ನೀನು ನೀನು ತಪಸ್ಸ ಎಲ್ ಮಾಡ್ಬೇಕು? ಹೋಗಿ ನಾನು ಮನೇಲಿ ಕಟ್ಟೆ ಮೇಲೆ ಕುಂತ್ಕೊಂಡ್ ತಪಸ್ ಮಾಡಾರೆ. ಇಲ್ಲ, ಹೋಗ್ಬೇಕು. ಬುದ್ಧನ್ಗೆ ಜ್ಞಾನೋದಯ ಆಯ್ತಂತಲ್ಲ, ಬೋಧಿ ವೃಕ್ಷ, ಆ ತರ ಮರ ಹುಡಿಕ ಹೋಗಿ ತಪಸ್ ಮಾಡಿದ್ರೆ ಯಾರು ಪ್ರತ್ಯಕ್ಷ ಆಯ್ತಾರೆ. ಅಲ್ಲಕಪ್ಪ, ಮಗ ಏನ್ ಬೇಕು ವರ ಅಂತ ಕೇಳ್ತಾರೆ, ಅವಾಗ ಕೇಳ್ಕೊಬಿಡು. ಅಲ್ಲಕಪ್ಪ, ಈಗ ಈ ಬೋಧಿ ವೃಕ್ಷದ ಕೆಳಗೆ ಬುದ್ಧ ಮಹಾರಾಜರು ಕುಂಡ್ಕೊಂಡ ತಕ್ಷಣ ಅವ್ರಿಗೆ ಜ್ಞಾನೋದಯ ಆಯ್ತು. ಹಂಗಾಗ್ಬಿಟ್ಟಿದ್ರೆ ಎಲ್ಲಾರು ಹೋಗಿ ಕುಂತ್ಕೊಂಡ್ಬಿಡೋರು. ಆಯ್ತು, ಅದಕ್ಕೆ ಜ್ಞಾನ ಬೇಕು. ಆಯ್ತಾ, ಜನರು ನೋವು ನಲುವುಗಳನ್ನ ಅರ್ಥ ಮಾಡ್ಕೋಬೇಕು. ಆಯ್ತಲ್ವಪ್ಪ, ಅವ್ರಿಗೆ ಸ್ಪಂದಿಸ್ಬೇಕು, ಅವ್ರ ಕಷ್ಟ ನಷ್ಟಗಳಿಗೆ ಭಾಗಿ ಆಗ್ಬೇಕು. ಅಂದ್ರೆ ನೀನು ಏನ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು, ಅಕ್ಷರ ಕಲ್ತಿರ್ಬೇಕು ಅವರು ಅಂತ. ಮತ್ತೆ ಅಕ್ಷರ ಕಲ್ತಿಲ್ಲ ಅಂದ್ರೆ ಬೆಲಿದ್ದಪ್ಪ ಈ ಕಾಲದಲ್ಲಿ. ಧ್ಯಾನ ಮಾಡಕ್ಕೂ ಅಕ್ಷರ ಕಲಿಯೋದು ನನಗೂ ಅರ್ಥವಾಯ್ತಾ ಇಲ್ಲ. ನಾನು ಅಕ್ಷರ ಕುಂಡಕ್ಷರ ಕಲ್ತದಕ್ಕೆ ಹೊಸ ಪುಸ್ತಕ ಗಿಸ್ತಕ ಓದ್ಕೊಂಡ್ಬಿಟ್ಟು ಮಹಾತ್ಮರವರಲ್ಲಪ್ಪ ತಪಸ್ಸು ಮಾಡಿರೋರು, ಅದಕ್ಕೆ ನಾನು ಅವ್ರ ತರನೇ ಆಗ್ಬೇಕು ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾರೋ ಇವನ್ಗೆ ಅಕ್ಷರ ಕಲ್ಸದ ಮೇಲೆ ಮೊದ್ಲಕ್ಕಿಂತ ತಪಸ್ ಮಾಡೋ ಪುಸ್ತಕ ಕೊಟ್ಬಿಟ್ಟವ್ರೆ ಇರ್ಬೇಕು ಅಲ್ಲ. ಅದು ಓದಿರೋದು ಎಲ್ಲ ಆದ್ಮೇಲೆ ಈಗ ಇವನ್ಗೆ ಜ್ಞಾನೋದಯ ಆಯ್ತಾ. ಓದಿರೋದೇ ಒಂದ್ ಪುಸ್ತಕ, ಅದ್ರಾಗಿರೋದನ್ನ ಮಾಡ್ಬಿಡು ಅಂತ ಕುಂತ್ಕೊಂಡ್ಬಿಟ್ಟವ್ರೆ. ಈಗ ಓದಿರೋದೇ ಒಂದ್ ಪುಸ್ತಕ ಅಂತ ಹೇಳ್ದೆ ಅಲ್ಲಪ್ಪ, ಸಾಕು ಒಂದಿಯೇ. ಈಗ ವಾಲ್ಮೀಕಿ ಋಷಿ ಮತ್ತೆ ವ್ಯಾಸ ಅವರೆಲ್ಲ 40-50-100 ಬರ್ದಿದಾರೆ ಪುಸ್ತಕವೇ ಒಂದೊಂದೇ ಅಲ್ವಾ ಸಾಕು. ಜ್ಞಾನೋದಯ ಆಗಕ್ಕೆ ಒಂದೇ ಸಾಕು ಅಂಜಯ್ಯಣ್ಣ. ಅಣ್ಣ, ಈಗ ಬರೆಯೋದ್ ಬೇರೆ ಓದೋದ್ ಬೇರೆ. ಅಂದ್ರೆ ನೀನೇನ್ ಪುಸ್ತಕ ಬರೆದೀಯ ಓದಿಯ? ಈಗ ನೆಕ್ಸ್ಟ್ ನಾ ಅದಿಯೇ ಹಿಮಾಲಯ ಕೊಯ್ತೀನಿ ಪುಸ್ತಕ ಬರೆಯಕ್ಕೆ. ತಪಸ್ಸ ಮಾಡ್ತೀನಿ, ಜ್ಞಾನ ತಕತೀನಿ, ಬರೀತೀನಿ. ಎಲ್ ಬರೀತ್ಯಾ? ಅಲ್ಲೇ ಹಿಮಾಲಯದಲ್ಲೇ. ಓ, ಇವನು ಕಾಳಿದಾಸನಂಗೆ ಅಲ್ಲೋಗಿ ಗುಡಿ ಮುಂದೆ ಕುಂತ್ಕೊಂಡು ಯವ್ವ ಅಂತ ಕಾಳಿಯ ಪ್ರಾರ್ಥನೆ ಮಾಡಿ ಕಾಳಿ ಏನೋ ಏನೋ ಬಂದು ಇವನ್ ನಾಲ್ಗೆ ಮೇಲೆ ಓಂ ಅಂತ ಬರ್ದು ಯಾವ್ದ್ರಲ್ಲಿ ಅವೇನೋ ಮಡಿಕೊಂಡಿರ್ತಾಳ ಅದ್ರಾಗ ಬರಿತಾಳೆ, ಇವನು ಹಿಮಾಲಯದಲ್ಲಿ ಎಲ್ಲ ಹೋಗಿ ಬರ್ಸ್ಕೊಂಬರುಮ ಅಂತ ಪ್ಲಾನ ಮಾಡ್ತಾವನೆ. ನಂಬಿಕೆ ಇಲ್ಲ ಕಂಡು ಅದಕ್ಕ ಹಿಮಾಲಯಕ್ಕೂ ಹೋಗುದ್ ಬೇಡ, ಧ್ಯಾನ ತಪಾಸು ಮಾಡೋದು ಬೇಡ, ಈ ಸ್ಕೂಲ್ ಮನೆ ಕಡೆಗೆ ಹೋದ್ರು ಸಾಕು, ಅಲ್ಲೇನ ಇತ್ತಿದ್ಸುಲ್ವೆ, ಎ ಬಿ ಸಿ ಡಿ ಕಲ್ಸುಲ್ವೆ, ಆಮೇಲೆ ರಾತ್ರಿ ಸಾಲೆ ಮಾಡಿ ಹೇಳ್ಕೊಡೋದಿಲ್ವೆ ಅಕ್ಷರ ಬರ್ದಲ್ಲ ಇದ್ದವ್ರಿಗೆ? ಮತ್ತೆ ಅಕ್ಷರ ಅಷ್ಟೇ ಜ್ಞಾನ ಅಂತ ಯಾಕೆ ಅನ್ಕತಿ? ನಿನಗಿರೋ ಜೀವನ ಅನುಭವ ಏನ್ ಕಮ್ಮಿ? ಈಗ ನೋಡಪ್ಪ, ನನಗಾಗ್ಲಿ ನಿನಗಾಗ್ಲಿ ಕಮಲಕ್ಕನ್ಗಾಗ್ಲಿ ನಮ್ಮೂರಲ್ಲಿ ಇರೋರ್ಗೆ ಜ್ಞಾನ ಏನಿಲ್ಲ ಅಂತಲ್ಲ. ಅಕ್ಷರ ಕಲಿತ ತಕ್ಷಣವೇ ಏನ್ ಮಹಾನ್ ವ್ಯಕ್ತಿಗಳು ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಳ್ಳೋದಿಲ್ಲ ಗೊತ್ತು ಅದು ನನಗೆ. ಆದ್ರೆ ನಮ್ಗೆ ಓದಕ್ ಬರ್ಬೇಕಲ್ವಪ್ಪ. ಅಕ್ಷರ ನೋಡಿ ಇದು ಇಂತ ಅಕ್ಷರ ಆ ಅಮ್ಮು ಬರ್ತದಲ್ಲ ಅಲ್ಲಕವ ಈಗ ತಾನೇ ಕಲ್ತ್ಕೊಂತಿರೋದು ನಾವು. ಜಯಣ್ಣ, ನಮ್ಮೊಂದು ಹೊಸಿ ವರ್ಷದಾಗ ಹಿಂದೆ ಈ ಮೇಡಮ್ ದಿರು ಬಂದು ಸಂಜೆ ಹೊತ್ತು ಪಾಠ ಹೇಳ್ಕೊಡ್ತಿರಲ್ಲ, ಹಳ್ಳಿ ಮೇಷ್ಟು ಪಿಕ್ಚರ್ ನೋಡಿದೆ ಅಲ್ಲವ? ನೋಡಿದೀನಿ ಕಣ್ಣ. ಅಲ್ಲಿ ಹೆಂಗ್ ಕಲ್ತ್ಕೊತಾರೆ ಎಲ್ಲ ಮೂರು ಜನ ಹೋಗ್ಬಿಟ್ಟು ಪಾಠವ ಏನ್ ಕಲ್ತಾರಲ್ಲಿ ಅವರು ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಏನ್ ಜಯಣ್ಣ ಏನೇನೋ ಹೇಳ್ತಾನೆ. ಒಟ್ಟಿನಲ್ಲಿ ಸರ್ಕಾರದವರು ಆಗ ರಾತ್ರಿ ಶಾಲೆ ಅಂತ ಮಾಡಿದ್ರು, ಸಾಯಂಕಾಲದೊತ್ತು ಅನಕ್ಷರಸ್ಥರೆಲ್ಲ ಹೋಗಿ ಶಾಲೆನಲ್ಲಿ ಅಕ್ಷರ ಕಲ್ತ್ಕೋತಾ ಇದ್ರು. ಈಗ ಅಂದ್ರೆ ಹಿಂದೆಲ್ಲ ನೋಡಪ್ಪ, ಈ ದಸ್ತಾವೇಜು ಆಸ್ತಿ ಪತ್ರ ಇಂಥವಕ್ಕೆಲ್ಲ ಹೆಬ್ಬೆಟ್ಟ ಓದ್ಬಿಡೋರು, ಯಾರು ಕೇಳಿದ್ರು ನಂಗೇನು ಬರೋದಿಲ್ಲ ಕಣ್ಣ ಹೆಬ್ಬೆಟ್ಟು ಅಂತ. ಅದಕ್ಕೆ ಸರ್ಕಾರದವರು ಇವರು ಒಂದು ಹಸ್ತಾಕ್ಷರ ಹಾಕಕ್ಕೆ ಸೈನು ಅಂತಾರಲ್ಲ ಅದು ಹಾಕಕ್ಕಾರು ಬರಲಿ ಅಂತ ಹೇಳಿ ಅಕ್ಷರವ ಕಲಿಸ್ಕೊಟ್ರು. ಹಂಗಾಗಿ ನಿಂಗಜ್ಜ, ಕೆಂಪಣ್ಣ, ಆಮೇಲೆ ಸಾವಿತ್ರಮ್ಮ ಎಲ್ರೂ ಅವರ ಹೆಸರ ಬರೆಯೋದ ಕಲ್ತ್ಕೊಂಡ್ರು. ಈಗ ಬರೀ ಹೆಸರು ಬರೆಯೋದಕ್ಕೆ ಕಲ್ತ್ಕೊಂಡ್ಬಿಟ್ರೆ ಅಷ್ಟೇ ಸಾಕೆ, ಆಗುವುದಿಲ್ಲ. ಅದಕ್ಕೆ ಓದಕ್ಕೆ ಬರೆಯೋಕ್ಕೂ ಬರಬೇಕು. ಹಂಗಾಗಿ ಈ ಸ್ಕೂಲ್ ಮನೆನಾಗೇನೆ ಅಕ್ಷರವ ಕಲ್ಸಕ್ಕೆ ಶುರು ಮಾಡಿದ್ರು. ನಾನು ಇಂಗ್ಲಿಷಿಗೆ ಸೇರ್ಕೊಂಡಿದ್ದಲ್ಲಪ್ಪ, ನೆಪ್ಪಿಲ್ದಲ್ಲ ಏನು ಪ್ರತಿ ದಿವಸ ಹೊಡಿತಿರ್ತೀಯಲ್ಲ ಒಂದೊಂದು ಪದವ ಮತ್ತೆ ಯಾಗರ್ ಬಿದ್ದೋಗ್ಬಿಡ್ಬೇಕು ಎದುರುಗಡೆ ಕುಂತಿರೋನು ಏನ ಹೇಳ್ತಾವ್ ಇಂಗ್ಲಿಷ್. ಅಣ್ಣ, ಮೊನ್ನೆ ಮೈಸೂರು ಪೇಟೆನಾಗ ಹೋಗಿದ್ನ, ಅದ್ ಯಾರೋ ನಾಕ್ ಕಸ್ತೂರಿ ಅಂತವ್ರಂತಲ್ಲ ಅವರೊಂದು ಅನರ್ಥ ಕೋಸ ಅಂತ ಬರ್ದವ್ರಂತೆ. ಹಂಗೆ ನೀನೊಂದು ಕೋಸವ ಬರಿಬಹುದು, ನೀವು ಮಾತಾಡೋ ಇಂಗ್ಲೀಷು ಅದ್ರದ್ದು ಅರ್ಥವೇ. ನಾನು ಅವಾಗ ಆ ಪುಸ್ತಕ ಬರೆದ್ಬಿಡು ಫಸ್ಟ್. ನಾನು ಅವಾಗವಾಗ ಹೇಳ್ತಿರ್ತೀನಲ್ಲಪ್ಪ, ನಿನಗೂ ಬರೆಯಕ್ ಬರ್ತದೆ, ನಮ್ ಕಮಲಕ್ನು ಚೆನ್ನಾಗ್ ಬರ್ಕತ್ತಾಳೆ, ಒಂದು ಎಸ್ಐಸ ತಂದ್ಬಿಟ್ಟು ಪೆನ್ಸಿಲ್ ಹಿಡ್ಕೊಂಡು ಬರ್ಕತಾ ಹೋಗಿ ನಾ ಹೇಳ್ತಾ ಹೋಯ್ತೀನಿ. ಅದು ಒಳ್ಳೆ ಪ್ಲಾನ್ ಅಲ್ವಪ್ಪ. ಪ್ರಿಂಟ್ ಯಾರು ಮಾಡಿಸ್ತಾರೆ ಪುಸ್ತಕ? ನಾನು ಮಾಡಿಸ್ತೀನಿ ಹಿಮಾಲಯದಿಂದ ಬಂದ್ಮೇಲೆ. ಅಲ್ಲ ನೀನ್ ಹಿಮಾಲಯದಲ್ಲಿ ಇದ್ದಾಗ ನಾವ್ ಇಲ್ಲಿ ಕೂತ್ಕೊಂಡ್ ಹೆಂಗ್ ಬರ್ಕೊಳ್ಳೋಣ? ಹಿರಗಂಡ್ ಬರ್ಕ ಫೋನ್ ಮಾಡ್ತೀಯ ಅಲ್ಲಿಂದ? ಹಿರಗಂಡ್ ಬರ್ಕಪ್ಪ. ಆಮೇಲೆ ಹಿಮಾಲಯಕ್ಕೆ ಹೋದ್ಮೇಲೆ ಮಾತಾಡ್ತಾ ಇರಿ. ಬಂದ್ಬಿಟ್ಟು ಬೇರೆ ಪುಸ್ತಕ ಬರಸ್ತಾನೆ. ಎಲ್ಲ ಎದ್ದೋಯ್ತಾ ಅವನೇ? ಎಲ್ಲ ಹಿಮಾಲಯಕ್ಕೆ ಹೋಗ್ಬೇಡ ಕಣ್ಣ. ಓ, ಈಗ ಈ ಸ್ಕೂಲು ಮನೆ ಅಂದಾಗ ಗೆಪ್ತಿ ಆಯ್ತು. ಈ ಹಿಂದಿನ ಕಾಲದಾಗೆಲ್ಲ ಕೂಲಿ ಮಠ ಅಂತ ಇದ್ದು ಇಲ್ವಾ, ಅಲ್ಲಿ ಮಳ್ಳ ಮೇಲೆ ಅಕ್ಸರ್ವ ತಿದ್ಸೋರು ಇಲ್ವೇನಮ್ಮ. ಮಳ್ಳ ಮೇಲೆ ಅಕ್ಸರ ತಿದ್ದಿದ್ರೆ ಕೈಯೆಲ್ಲ ಕಿತ್ಕೊ ಹೋಯ್ತದೆ ಅಂತ ಗಜ್ಗವ ಕೈಗೆ ಹಾಕಬಿಟ್ಟು ಅಕ್ಸರ್ವ ತಿತ್ತಾ ಇದ್ದು. ಆದ್ರೂ ಮೇಷ್ಟ್ರು ಬಿಡ್ತಿರ್ನಿಲ್ಲ, ವಾಡ್ದಾದ್ರೂ ಸರಿ ಅಕ್ಸರವ ಕಲ್ಸೋರು. ಅಂದ್ರೆ ಮೇಷ್ಟ್ರುಗಳಿಗೆ ವಿದ್ಯಾರ್ಥಿಗಳು ಅಕ್ಷರ ಕಲ್ತು ವಿದ್ಯಾ ಬುದ್ಧಿ ಕಲ್ತು ವಿದ್ಯಾವಂತರಾಗ್ಲಿ ಅಂತ. ನಮ್ಗೆ ಕೂಲಿ ಮಠ ಅನ್ನೋರಲ್ಲ ಮೇಷ್ಟ್ರು ಒಂದ್ ಕಥೆಯ ಹೇಳಿದ್ರು. ಬೋಸ್ ಅಂದಾಗದೆ ಹಿಂದೆಲ್ಲ ಈ ಸ್ಕೂಲ್ಗೆ ಹೋಗಿ ಶಾಲೆ ಕಲ್ತ್ಕೊಳ್ಳೋದಕ್ಕೆ ಮೇಷ್ಟ್ರಿಗೆ ಒಂದಾಣಿಯೋ ಎರಡಾಣಿಯೋ ಕೊಡ್ಬೇಕಿತ್ತು. ಸಂಬಳ ಅಲ್ಲವ ವಿದ್ಯಾ ಶುಲ್ಕ. ಈಗ ಈ ಸ್ಕೂಲ್ಗೆ ಹೋದ್ರೆ ಪೀಜು ಅಂತ ಕೊಡೋದಿಲ್ವೇ? ಮತ್ ಮೇಷ್ಟ್ರು ಹಂಗೆ ಬಂದು ಆಕಾಶದಿಂದ ಪಾಠ ಮಾಡ್ಯಾರೆ, ನಾವು ಅವ್ರಿಗೆ ಕೊಡೋದು ಕೊಡ್ಬೇಕಿತ್ತು. ಹಿಂಗೆ ಯಾರೋ ಒಬ್ಬ ಹುಡುಗಂತವ ಕಾಸಿರ್ನಿಲ್ಲ, ಅವ ಏನ್ ಮಾಡ್ತಿದ್ದ, ಮೇಷ್ಟ್ರು ಒಳಗಡೆ ಹೇಳ್ತಾ ಇದ್ರೆ ಇವನು ಹೊರಗಡೆ ಕಿಟಕಿನಾಗ ನಿಂತ್ಕೊಂಡು ಕೇಳಿಸ್ಕೊಳ್ಳೋದು. ಹಿಂದೆ ಅವ ಎಲ್ಲಾರ ಮನೆಯಲ್ಲೂ ಕೆಂಡ ಇರ್ತಿತ್ತಿಲ್ಲ, ಕೆಂಡ ಒಬ್ರು ಮನೆಯಾಗಿರೋದು. ಅವ್ರ ಮನೆಯಿಂದ ಇದ್ದಲ್ನಾಗೆ ಕೆಂಡವ ತಕಬಂದು ಎಲ್ರು ಮನೆ ಉರಿಸ್ಬೇಕಿತ್ತು. ಈಗಿನ ಬೆಂಕಿ ಪೊಟ್ಟಣ ಎಲ್ಲ ಇರ್ನಿಲ್ಲ ಕಣಣ್ಣ, ಪಟಕ್ಕಂದ್ ಬೆಂಕಿ ಹತ್ಸಕ್ಕೆ. ಸರಿ, ಮೇಷ್ಟ್ರು ಇವನ್ ನೋಡ್ತಲೇ ಇದ್ರು. ಅವನೇನ್ ಅನ್ಕೊಂಡಿದ್ದ, ಮೇಷ್ಟ್ರು ನೋಡ್ತಿಲ್ಲ ಹೊರಗಡೆಯಿಂದ ಕಲ್ತ್ಕೊಂಡ್ಬಿಡುಮ ಅಂತ. ಮೇಷ್ಟ್ರು ನೋಡ್ತಾನೆ ಇರೋರು, ಅವನ್ ಯಾಕೆ ಬರ್ತಿದ್ದ ಮೇಷ್ಟ್ರ ಮನೆಗೆ ಅಂದ್ರೆ ಕೆಂಡ ತಕ ಹೋಗಕ್ ಬರೋ. ಮೇಷ್ಟ್ರು ಒಂದ್ ಕಿತ ಇವನ್ನ ಪರೀಕ್ಷೆ ಮಾಡುಮ ಅಂತ ಹೇಳಿ ಅವತ್ ಹುಡುಗ ಏನ್ ಮಾಡವನೆ ಕೆಂಡ ತಕ ಬರಕ್ಕೆ ಪಾತ್ರೆ ಗಿತ್ರೆ ಏನೂ ತಕ ಹೋಗಿಲ್ಲ, ಹಂಗೆ ಹೋಗ್ಬಿಟ್ಟವನೆ. ಮೇಷ್ಟ್ರು ಕೆಂಡವ ಹಿಡ್ಕ ಬಂದ್ರು, ನಿಗಿ ನಿಗಿ ನಿಗಿ ಇಂತಹದೆ ಕೆಂಡ ತಕ ಹೋಗು ಅಂತ ಹೇಳ್ತಾವ್ರೆ. ಅವನ್ ನೋಡ್ತಾನೆ ಏನೂ ಇಲ್ಲ, ಹೋಗ್ಲಿಲ್ಲ ಅಂದ್ರೆ ನೋಡು ಬಿಡುದಿಲ್ಲ ನಿನ್ನ ಅಂದ್ರು. ಅವನು ಅಕ್ಕ ಪಕ್ಕ ಎಲ್ಲ ನೋಡ್ದ, ಏನ್ ಮಾಡ್ತಿದ್ದೆ ನೀನಾಗಿದ್ರೆ, ಕೈನಾಗ ಕೆಂಡ ತಕೊಳಕಾಗದಿಲ್ಲವಾ, ನೋಡ್ಲ ಇವನ್ ಏನ್ ಮಾಡ್ತಾನೆ ಅಂತ. ಮೇಷ್ಟ್ರು ಗದರ್ತಾವ್ರೆ, ತಗೋಗು ಅಂತ. ಅವನು ಅಲ್ಲೇ ಓಡೋಗಿ ಬಾಕ್ಸೆ ಬರ್ತಿ ಮಳ್ಳ ತುಂಬಿಸ್ಕೊಂಡ ನೋಡಪ್ಪ ಮಳ್ಳ ಮೇಲೆ ಅಕ್ಕಿ ಮೇಷ್ಟ್ರೇ ಅಂದ. ಅವ್ರಿಗೆ ಬಹು ಖುಷಿ ಆಗೋಯ್ತಂತ. ಭಲೇ ಮಗನೇ, ನಾಳೆಯಿಂದ ನೀನು ಒಂದಾಣಿ ಕೊಡಬೇಡ, ಕ್ಲಾಸಿಗೆ ಬಂದು ಕುಂತ್ಕೋ ಅಂದ್ರಂತೆ, ಕಿಟಕಿಯಿಂದ ಪಾಠ ಕೇಳಬೇಡ ಅಂತ. ಈಗ ಅದೇ ವಿದ್ಯಾ ಕಲಿಯಕ್ಕೆ ಅಷ್ಟು ಕಷ್ಟ ಪಡ್ತಿದ್ರು. ನಮ್ಮ ಈ ದ್ರೋಣಾಚಾರ್ಯ ಹೇಳ್ಕೊಡದ ಏಕಲವ್ಯ ಕಲ್ತ್ಕೊಳ್ಳಿಲ್ವಪ್ಪ, ಅವರೆಲ್ಲ ಹೇಳ್ಕೊಟ್ರ ಅವನ್ಗೆ, ಅವನೇ ಕಲ್ತ್ಕೊಂಡ. ಅಲ್ಲ, ಅವರು ಪಾಂಡವ್ರಿಗೆ ಹೇಳ್ಕೊಡ್ತಿದ್ರಲ್ಲ ಪಂದವರವರೆಗೂ ಪಾಂಡವರ್ಗೂ ಏಕಲವ್ಯ ಮರದಡಿ ನಿಂತ್ಕೊಂಡು ಸಂಧಿಲ್ ನಿಂತ್ಕೊಂಡು ಕಲ್ತ್ಕೊಳ್ಳಿಲ್ವಾ, ಏಡು ಕೈನಲ್ಲಿ ಬಾಣ ಬಿಡದ, ಅದೇನೋ ಸೌಂಡ್ ಬತ್ತಿದ ಕಡೆಗೆ ಬಾಣ ಬಿಡ್ತಾರಂತಲ್ಲ, ಶಬ್ದವೇದಿ ವಿದ್ಯೆ ಅಂತಾರಲ್ಲ, ಪಿಕ್ಚರ್ ಬಂದಿತ್ತಲ್ಲ. ಕಣ್ಣ, ನಾನು ಆ ಪಿಕ್ಚರ್ ಬಗ್ಗೆ ಹೇಳ್ತಾ ಇಲ್ಲ, ನಮ್ಗೆ ಚಿಕ್ಕವರಿದಾಗ ಪಾಠ ಇತ್ತು ಅದು. ಅದೇ ಹೇಳ್ಕೊಡ್ತಿರಲ್ಲ ಅರ್ಜುನ್ ಬಾಣ ಬಿಡ್ತಾರಂತಲ್ಲ ಕಣ್ಣು ಪಕ್ಷಿ ಕಣ್ಣಿಗೆ. ಅಲ್ಲಕ್ಕವ್ವ, ಅದೆಲ್ಲ ಪುರಾಣಿಗೆ ಬಾಣವ ಬಿಟ್ಟರಂತೆ, ಅದು ನಂದು ನಂದು ಅಂತ ಅರ್ಜುನ ಮತ್ತೆ ಇವನು ಇಬ್ರು ಕಿತ್ತಾಡ್ತಾರಂತೆ. ಅದು ಬಿಡು ಹೋಗ್ಲಿ. ಆಮೇಲಿಂದ ನಮ್ ಕುವೆಂಪು ಅವರು ಬೆಳ್ಳಿಗೆ ಕೊಳ್ಳು ನಾಟಕ ಬರ್ದಿರಲ್ಲಪ್ಪ, ಅದ್ರಲ್ಲೂ ಇದೆಲ್ಲ ಬರ್ತದೆ. ನಮ್ ಮೇಷ್ಟ್ರು ಪಾಠ ಮಾಡಾಗ ಹೇಳೋರು, ಒಟ್ನಾಗೆ ಸಿಕ್ಸ್ ನ ಬೇಕು, ಸಾಕ್ಸರ್ ಆಗ್ಬೇಕು ಇಲ್ವಪ್ಪ, ಅಕ್ಷರ ಕಲಿಬೇಕು, ಅಕ್ಷರ ಕಲಿಸ್ಬೇಕು, ಆಮೇಲೆ ಒಳ್ಳೆ ಅಕ್ಷರವಂತರ ಸಮಾಜವ ಸೃಷ್ಟಿ ಮಾಡ್ಬೇಕು. ಅದಕ್ಕೆ ನಮ್ ದೇಶದಾಗೆ ಈಗ ಸಾಕ್ಷರದ ಸಂಖ್ಯೆ ಕಡಿಮೆ ಅದೆ ಕಡಿಮೆ ಅದ ಅಂತ ದಿನ ರಿಪೋರ್ಟ್ ಬಂದದಲ್ಲಂತಲ್ಲಪ್ಪ ಪೇಪರ್ನಾಗೆಲ್ಲ ನಾವು ನೋಡ್ತೀವಲ್ಲ, ಅದಕ್ಕೆ ಈ ಅದೇನೋ ಹೇಳ್ತಾರಲ್ಲಪ್ಪ ಅಪಾರ ಓದ್ಬಿಡೋದು, ಅದ್ಯಾವ್ದ ಏನಾದ್ರು ಅಪಾರ ಓದೋದು ಅಂತಂದ್ರೆ ಈ ಅದೇನೋ ಡಾಕುಟ್ರಾಯ್ತಾರಲ್ಲ ಅದ ಡಾಕುಟ್ರು ಅಂತ ಹಾಕಂತಾರಲ್ಲ. ಏ ಅದಲ್ಲ ಕಯ್ಯ, ಡಾಕುಟ್ರುವೆ ಅವ್ರಿ ಅಲ್ಲಿಗೆ ಬರ್ತಾರೆ ಅವರು. ಅದೇನೋ ಪಿ ಎಚ್ ಡಿ ಐರು ಎಜುಕೇಶನ್ ಹೈಯರ್ ಎಜುಕೇಶನ್ ಕನ್ನಡ ಪದವೇನ್ ಉನ್ನತ ಶಿಕ್ಷಣ ಮತ್ತೆ ಅಪಾರ ಓದೋದು ಒಂಥರ ಓದಿದ್ರು ಡಾಕ್ಟರ್ ಅದೇನವ ಅದಕ್ಕೇನೋ ಒಂದ್ ಅದಲ್ಲ ಪಿ ಎಚ್ ಡಿ ಏನ ಹಾಗಂದ್ರೆ ಏನವ ಅಣ್ಣ ನೀ ಒಳ್ಳೆ ಎಲ್ಲ ಕೇಳ್ತಾ ಕುಂತ್ಕೋ ಅವೋಲೆ ಬಿಡವ ಅದೆಲ್ಲ ಯೂನಿವರ್ಸಿಟಿ ಎಲ್ಲ ಕೊಟ್ಟರ ಎಲ್ಲ ಗೊತ್ತದೆ ಡಾ ಕೊಟ್ರು ಅಂತಾನೆ ಅಂತಾರಂತ ಕಣ್ಣ ಅದಕ್ಕೆ ಆಮೇಲೆ ಅದೇನ ಇಂಜೆಕ್ಷನ್ ಕೊಡೋದಿಲ್ಲ ಅಲ್ಲ ಆ ಡಾಕ್ಟರ್ ಬೇರೆ ಈ ಡಾಕ್ಟರ್ ಬೇರೆ ಅವರು ಎಂ ಬಿ ಬಿ ಎಸ್ ಮಾಡ್ಕೊಂಡಿರೋರು ಅವರು ಚುಚ್ಚದು ಇವರು ಸಾಹಿತ್ಯ ಡಾ ಕೊಟ್ರು ಇರ್ಲಿ ಬಿಡು ನಿನ್ಗೆ ಹಿಮಾಲಯಕ್ಕೆ ಹೋದ್ಮೇಲೆ ವಾಪಸ್ ಬತ್ತೀಯಲ್ಲ ಪರೀಕ್ಷೆ ಗಿರೀಕ್ಷೆ ಮಾಡಿಸ್ಬಿಟ್ಟು ನಿಂಗು ಒಂದು ಡಾ ಕೊಟ್ರು ಕೊಟ್ಬಿಡಮ್ಮ ಅದೆಲ್ಲ ಪುಸ್ತಕ ಎಲ್ಲ ಬರ್ಕೊಂಬತ್ತಿಯಲ್ಲ ಅಣ್ಣ ಅದನ್ನಿಟ್ಕೊಂಡು ನಿನ್ಗೆ ಅದು ಪಿ ಎಚ್ ಡಿ ನಿನ್ಗೊಂದ್ ಪದವಿ ಓಡಿಸ್ಬಿಡವ ಅದಕ್ಕೇನಂತ ನಾನು ಹೆಸರು ಮುಂದೆ ಹಾಕೊಂಡ್ಬಿಡ್ತೀನಿ ಮುಂದಕ್ಕಲ್ಲ ಹಿಂದಕ್ಕೆ ಹಾಕಬೇಕದ ಹಿಂದಕ್ಕ ಮತ್ತೆ ಹೌದಯ್ಯ ಅದೆಲ್ಲ ಒಂದ್ಕಡೆ ಆಯ್ತು ಬಿಡು ನೀ ಚಂದ್ರಣ್ಣ ಡಾಕ್ಟರ್ ಅಂತ ಅನ್ಕೊಂಡು ಡಾಕ್ಟರ್ ಚಂದ್ರಣ್ಣ ಆಯ್ತು ಬಿಡವ ಎಲ್ಲಾರು ಬರ್ಲಿ ಬಿಡು ಡಾಕ್ಟರ್ ಇದ್ರೆ ಸಾಕು ಅಲ್ಲ ಕಣ್ಣ ಹೇಳಪ್ಪ ಬೇಸರ ಮಾಡ್ಕೊಂಡು ಏನಾರು ಹೋಯ್ತಿದ್ದೆ ಹಿಮಾಲಯ ಇಲ್ಲ ಗಯ್ಯ ನನ್ಗೆ ಯಾಕ ಬೇಸರ ಅಲ್ಲ ಏನಾರು ಜೀವನದಲ್ಲಿ ಬೇಜಾರಾಗಿ ನಂಗ ಜುಗುಪ್ಸ ಅನ್ನೋದೇ ಇಲ್ಲ ಆಯ್ತಾ ನೋಡಪ್ಪ ಸಂತೋಷವಾಗಿ ಹೋಯ್ತಿ ಪುಸ್ತಕ ತಗೊಂಡೋಯ್ತಿಯ ಅಲ್ಲಿ ಬರೆಯಕ್ಕೆ ಒಂದೇ ಒದ್ದೆ ಆಗೋದ್ರೆ ಅದ್ಯಾಕವ ಮನೇಲಿ ಕುಂತ್ಕೊಂಡನ ಅಲ್ಲೆಲ್ಲ ಐಸು ಹಿಮಾಲಯ ಐಸ್ ಇರ್ಲಿ ಬಿಡವ ಪ್ಲಾಸ್ಟಿಕ್ ಚೀಲದಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಪುಸ್ತಕ ಗುಹೆ ಒಳಗಡೆ ಕುಂತ್ಕೊಂಡ್ ಬರೆಯೋದು ಅಣ್ಣ ಅಲ್ಲಿ ಗಾಳಿ ಆಡಲ್ವಂತೆ ಉಸಿರಂಗ್ ಆಡ್ತೀಯ ಉಸಿರನ್ನ ತಗೋಬೇಕು ಎಲ್ಲಿಂದ ತಕೋಬೇಕವ್ವ ಉಸಿರು ತಕೊಂಡ್ ಬರೀಬೇಕು ಹೋಗ್ಬಿಟ್ರೆ ಏನ್ ಮಾಡಿ ಉಸಿರು ಉಸಿರು ಹೋಗ್ಬಿಟ್ರೆ ಅಲ್ಲಿ ತತ್ತರ್ ಬಿಡು ಊರ್ಗೆ ಹಂಗಲ್ಲ ಹೊಸಿ ಸೇಮ್ ಆಗಿ ಹೋಗಿ ಬರ್ಬೇಕು ನಾನ್ ಅನ್ಕಂಡ ನೀನೇನಾರು ಜೀವನದಲ್ಲಿ ಜಿಗುಪ್ಸೆ ಮಾಡ್ಕೋಬಿಟ್ಟು ಏನಾರು ಆ ಕಡೆಗೆ ಹೋಯ್ತಿದ್ಯೇನೋ ಅಂತ ಈಗ ಹೊಸ ಪ್ಯಾಸನ್ ಶುರುವಾಗ್ಬಿಟ್ಟದೆ ಏನೇ ಆದ್ರೂ ನಾನು ಹೋಯ್ತೀನಿ ನೇತಾಕತೀನಿ ಇಲ್ಲ ಸತ್ತೋಯ್ತೀನಿ ಇಲ್ಲ ಜೀವನ ಕೊನೆಗಾಣಿಸ್ಕೊಬಿಡ್ತೀನಿ ಮಾತಾಡ್ತಾರಪ್ಪ ಅಲ್ಲ ಹೇಳ್ತೀನಿ ಕೇಳು ಈಗ ಡಾಕ್ಟ್ರು ಹೇಳ್ತಾರೆ ಈ ಆತ್ಮಹತ್ಯೆ ಮಾಡ್ಕೊತಾರಲ್ಲಪ್ಪ ಇವರು ಹೇಳೋರು ಮಾಡ್ಕೊಳಕ್ಕಿಲ್ವಂತೆ ಮಾಡ್ಕೊಳ್ಳೋರು ಹೇಳಕ್ಕಿಲ್ವಂತೆ ಆದ್ರೆ ಡಾಕ್ಟ್ರು ಏನ್ ಹೇಳ್ತಾರೆ ಆ ತರ ಯಾರು ಮಾತಾಡ್ತಾ ಅವ್ರೆ ಅಂದ್ರೆ ಅವ್ರ ಮನ್ಸಲ್ಲ ಭಾವನೆ ಅದೇ ಅಂತ ಅರ್ಥ ಮಾಡ್ಕೋಬೇಕು ಅಂತ ಅವರು ಸುಮ್ ಸುಮ್ನೆ ಮಾತಾಡೋದಿಲ್ಲ ಆಗ ಅವ್ರ ಮನೆಯವ್ರನ್ನ ಎಚ್ಚರಿಸ್ಬೇಕು ಇವ್ರಿಗೆ ಏನೋ ಸಮಸ್ಯೆ ಅದೇ ನೋಡಿ ಹೊಸಿ ಚಿಕಿತ್ಸೆ ಕೊಡಿಸಿ ಇದು ಹಂಗೆ ಸುಮ್ಮನೆ ಮಾತಾಡಿದ್ರು ಬರೋದು ಡಾಕ್ಟ್ರ ತಾವ್ ಕರ್ಕೋಬೇಕು ಅಲ್ಲಿ ಅವರು ಇದಕ್ಕೆ ಚಿಕಿತ್ಸೆ ಕೊಡ್ತಾರೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿಸಿ ಮದ್ದದಂತೆ ಕಣ್ಣ ಓ ಸುಮ್ ಸುಮ್ನೆ ಅದು ಬರಕ್ಕಿಲ್ವಂತ ಮನ್ಸ್ಗೆ ಅಲ್ಲ ಬರೀಲಿ ಬಿಡು ಅದು ಹೇಳದ್ನಲ್ಲ ಆಗ್ಲೆ ಆ ಕೋಸ ಆಯ್ತದೆ ಈಗ ಎಲ್ಲಿದ್ದೆ ನಾನು ಮದ್ದು ಕೊಡೋದು ಅಂದ್ರೆ ಈ ಆಲೋಚನೆ ಬರ್ತದಲ್ಲ ಮನ್ಸಂಗೆ ನಾನು ಸತ್ತೋಗ್ಬೇಕು ಅಂತ ಆ ಟೇಮ್ನಾಗೇನೆ ಅವನ್ಗ ಮದ್ದು ಕೊಡಿಸ್ಬೇಕು ಅಂದ್ರೆ ಔಷಧವ ಅದು ಯಾರು ಕೊಡ್ಬೇಕು ಡಾಕ್ಟ್ರೆ ಕೊಡ್ಬೇಕು ಅವ್ರು ಮಾತಾಡ್ಬೇಕು ಇನ್ನೊಂದ್ ಏನ್ ಗೊತ್ತಾ ಈಗ ಯಾರೋ ಹೊಂಟೋಯ್ತಾರೆ ಅಂತ ಇಟ್ಕೊ ನಾನು ಸತ್ತೋಯ್ತೀನಿ ಅಂತ ಮೊದಲನೇ ಪ್ರಯತ್ನದಲ್ಲಿ ವಿಫಲ ಆಗೋಯ್ತಾರೆ ಅಂದ್ರೆ ಆಗುದಿಲ್ಲ ಆಮೇಲೆ ಅವನ್ನ ಏನು ಅಟ್ಟದಿಂದ ಬಿದ್ದು ಅವ್ನಿಗೆ ಏರ್ಕ ಹೊಡೆದ್ರು ಅಂತಾರಲ್ಲ ಹಂಗೆ ಬೈದ್ ಬೈದ್ ಬೈದ್ ಬಿಟ್ಟು ಸಾಯಕ್ ಏನಾಗಿತ್ತಲ್ಲ ನಿನ್ಗೆ ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಕೂರಿಸ್ಬಿಡ್ತಾರೆ ಅವನು ಅದ ಎಂತದೋ ಹೇಳ್ತಾರಲ್ಲವ ಡಿಪ್ರೆಸನ್ನು ಅದ್ ಕೊಂಟೋಯ್ತಾನೆ ಡಿಪ್ರೆಸನ್ನು ಅಂದ್ರೆ ಅದೇನವ ಅಂತಾರ ಅದಕ್ಕ ಅದಕ್ಕೆ ಡಿಪ್ರೆಸನ್ ಅಂತಾರಪ್ಪ ಖಿನ್ನತೆ ಖಿನ್ನತೆ ಅಲ್ವೇನವ್ವ ನಮ್ಗೆ ರಂಗತ್ತೆ ಗೊತ್ತದೆ ಅದೇ ಖಿನ್ನತೆ ಅಲ್ಲ ಅತ್ತೆ ಅಲ್ಲ ಕಣ್ಣ ಖಿನ್ನತೆ ಅಂದ್ರೆ ಒಬ್ರೆ ಕೂತ್ಕ ಯೋಚನೆ ಮಾಡ್ತಿರ್ತಾರಲ್ಲ ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಪ್ರಯತ್ನ ಮಾಡ್ಬೋದಂತವ್ರು ಸಕ್ಸಸ್ ಆಗ್ಬಿಡ್ತಾರೆ ಏನು ಅಲ್ಲಿ ಅಯ್ಯೋ ಏನ್ ನೋಡಪ್ಪ ಮಾನವ ಜನ್ಮ ದೊಡ್ಡದು ಸತ್ಬಿಟ್ಟು ಯಾಕೆ ಇದ್ ಮಾಡ್ಕೋಬೇಕು ತಾತ ಹೇಳ್ತಿದ್ದ ಕಣ್ಜಯ್ಯಣ್ಣ ಏನ ಏನಂತಂದ್ರೆ ಏನಾರು ಅದೇನ ಹೇಳ್ದಲ್ಲವ ಯಾವ್ದತ್ತೆ ತಿನ್ನತ್ತೆ ಯಾವ್ದು ಅತ್ತೆ ಆಯ್ತಾ, ಅದೇನೋ ಮೂಲೆಗೆ ಸೇರ್ಕೊಂಬಿಟ್ಟು ಜಯಣ್ಣ ಯೋಚನೆ ಮಾಡ್ತಾ ಕುಂತ್ಕೊಂಬಿಟ್ಟು ಇದ್ರೆ ನಮ್ಮ ತಾತ ನೋಡನಂತೆ ಅವ್ರ ಮಕ್ಕಳ ಅಂದ್ರೆ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಅವ್ರನ್ನೆಲ್ಲರೂ ಇದ್ಯಾಕ್ಲೆ ಹಿಂಗಿದಾಯಿ ಅಂತಂದ್ರೆ ಇದ್ಯಾಕನಾಗೆ ಜಗತ್ತ ಬೇಡ ಅನ್ನಿಸ್ತದೆ, ಜಾಡ್ಸ್ ಒದಿತೀನಿ ನೋಡು ಅಂತ ಗದರ್ಸನಂತೆ ನಮ್ಮ ತಾತ. ಗದರ್ಸ್ಬೇಕು ಬದುಕಕ್ಕೇನು ನಿಂಗೆ ದಾಡಿ, ದುಡ್ಕೊಂಡು ದುಡಿ ದುಡ್ಕೊಂಡ್ ಬದುಕ ಅನ್ಕೊಂಡು ಬೊಯ್ತಿದ್ನಂತೆ. ಹಂಗೆ ಬೊಯ್ದೇಳ ಅವ್ರ ಯಾರ ಇರ್ಬೇಕು, ಪ್ರೀತಿ ತೋರಿಸ್ಬೇಕು, ಆಮೇಲೆ ಬೊಯ್ಬೇಕು. ಬೊಯ್ಯೋದ್ ಬದುಕಕ್ಕೆ ಅದೇ ಜಯಣ್ಣ, ನೀನು ಈಸಬೇಕು ಇದ್ದು ಜಯಿಸಬೇಕು ಅಂತಾರಲ್ಲ, ನೀ ಕಂಟಿನ್ಯೂ ಮಾಡಪ್ಪ ಕಂಟಿನ್ಯೂ. ಏನ ಅದೇನ ಕಥೆ, ಯಾವ ಕತೆ? ಮುಗಿತಲ್ಲ ಮುಗಿತ, ಯಾಕೋ ಖಿನ್ನತೆ ಇರ್ಬೇಕು ಅಲ್ಲ. ಅವ್ನ ಹಿಮಾಲಯದಲ್ಲೇ ಅವನ್ ಏನ್ ತಿನ್ಕೊಂಬಿಟ್ಟವನೆ, ತಣ್ಣಗದಲ್ಲ ಎಲ್ಲೋ ಅದೇ ಫೀಲಿಂಗ್ ಬತ್ತಾ. ಇಲ್ಲ ನನ್ ಕಂಟಿನ್ಯೂ ಮಾಡಕ್ ಬಿಡಲ್ಯ ನೀನು, ಆಯ್ತು ಹೇಳೋದೇನು ಅಲ್ಲ ಕವ. ನೀನು ಒಂದ್ ಕತೆ ಹೇಳಿಯ. ನಾನ್ ಕತೆ ಗೀತೆ ಎಲ್ಲ, ನನ್ ಕತ್ಕಾರ ಮುಂಜಣ್ಣಯ್ಯ ಅದೇನು ಹೇಳಿದ್ರೆ ತೆಪ್ಪೇನು, ಇಲ್ಲ ಹಿತೋಪದೇಶ ಅಂತ ಅದೇ ಗೊತ್ತಾ ಕೇಳಿಯ, ಅದು ಪುಸ್ತಕ ಅದು ಅದೇನೋ ಹೇಳ್ತಾರ ಬಾಕ್ಟು ಅಲ್ಲ ಹಿಮಾಲ್ ಏನದ ಬಾಕ್ ಟು ಹಿಮಾಲಯ. ಓ ಇವ್ನು ಅಂದ್ರೆ ಹಿಮಾಲಯಕ್ಕೆ ಹೋದ್ಮೇಲೆ ಕತೆ ಬರ್ತದೆ ಅಂತ ವಾಪಸ್ ಬಂದವಾಗ, ವಾಪಸ್ ಬಂದ ಮೇಲೆ ಇಂಗ್ಲಿಷ್ ಅರ್ಥ ಆಗುದಿಲ್ಲ ಈಗ ಗೊತ್ತಾಯ್ತು ಅಲ್ಲಕವ. ಹಿತೋಪದೇಶ ಅನ್ನೋದ್ರಲ್ಲಿ ಕತೆಗಳ ಮೂಲಕನೇ ರಾಜ್ಕುಮಾರನ ಬದ್ಲ ಮಾಡ್ಬಿಡ್ತಾನೆ. ಇನ್ನೊಂದ್ಕಿತ ಯಾವಲಾರು ಹೇಳ್ತೀನಿ ಅದ್ರ ಕತೆ, ನಿಂದ ಹೇಳು. ಮಹಾತ್ಮ ಗಾಂಧಿಯವರು ಸತ್ಯಹರಿಶ್ಚಂದ್ರನ ಕತೆ, ಅದೆಲ್ಲ ಶ್ರವಣ ಕುಮಾರನ ಕತೆ, ಇದೆಲ್ಲ ಕೇಳ್ಬಿಟ್ಟು ಮತ್ತೆ ನಾಟಕ ನೋಡ್ಬಿಟ್ಟೆ ಅಲ್ವಪ್ಪ ಅವರು ಬದಲಾವಣೆ ಮಾಡ್ಕೊಂಡದ್ದು ಬದುಕ. ಹಂಗೆ ನಮ್ ಜಯಣ್ಣ ಹೇಳದ್ರಲ್ಲ ಅರ್ಥ ಅದೆ, ಅಂದ್ರೆ ಕಥೆಗಳ ಮೂಲಕ ನಾವು ಎಚ್ಚರ ತಂದ್ಕೋಬೇಕು ಅಂತ. ಈಗ ಚಿಕ್ಕವರಿದ್ದಾಗೆಲ್ಲ ಇತ್ತಲ್ಲಣ್ಣ ಅದೇ ಒಂದು ಪುಸ್ತಕ ಇರ್ತಾ ಇರ್ಲಿಲ್ವಾ ನಮ್ಗೆ, ಸಪ್ಲಿಮೆಂಟ್ರಿ ಅಂತ ಓದ್ತಾ ಇದ್ದ ನೋಡು. ಯಾವ ಮರಿಯವ ಸಪ್ಲಿಮೆಂಟ್ರಿ ಪುಸ್ತಕ ಅಂತ ಒಂದು ಇರೋದು, ಹೌದವ್ವ. ಅದ್ರಲ್ಲಿ ಬರೀ ಕತೆಗಳೇ ಇರ್ತಾ ಇತ್ತು, ನೀತಿ ಕತೆಗಳು. ಯಾವ್ದವ್ವ ಅಣ್ಣ, ನೀನು ಸ್ಕೂಲ್ಗೆ ಹೋಗಿದ್ಯಾ ತಾನೆ, ಅಲ್ಲಿ ನಿಂಗ್ ಕತೆ ಹೇಳ್ತಾ ಇದ್ರು ತಾನೆ. ನಾನು ಅವಾಗ ನೆಗಲೆಕ್ಟ ಮಾಡ್ಬಿಟ್ಟಿ ಅಯ್ಯ ಇಂಗ್ಲಿಷ್ ಯಾಕ ಅನ್ಕೊಂಡು, ಈಗ ನನಗದು ಗೊತ್ತಾಯ್ತಾ ಅದೇ ಇಂಗ್ಲಿಷು ಯಾಕೆ ಬೇಕು ಅಂತಂದ್ರೆ, ಊರೂರು ತಿರುಗದಾಗ ಅದ್ರಲ್ಲಿ ಮಾತಾಡಿದ್ರೆ ಜನ ಪರವಾಗಿಲ್ಲ ಕಯ್ಯ ಅಂತನ್ಬಿಟ್ಟು ನಮ್ಗೆ ಆಕ್ಟ ಮಾಡ್ತಾರೆ. ಏನ್ ಆಕ್ಟ? ರಾಕ್ಟ್ ಮಾಡ್ತಾರೆ. ಸರಿ ಸರಿ ಬಿಡು. ಅಂದ್ರೆ ಈಗ ನಾವು ಕರ್ನಾಟಕದಲ್ಲಿದ್ರೆ ಕನ್ನಡ ಸರಿ, ನೀನು ಅದನ್ ದಾಟ್ ಹೋದಾಗ ಈಗ ಹಿಮಾಲಯ ಅಂತ ಇದ್ಯಾ, ನಮ್ ಜಯಣ್ಣ ಹೇಳಿಲ್ವಾ ಏನೋ ಫಾರಿನ್ಗೆ ಕರ್ಕೊಂಡು ಹೋಯ್ತೀವಿ ನಿಮ್ಗ ಅಂತ, ಆಮೇಲೆ ಡೆಲ್ಲಿ ಕರ್ಕೊಂಡು ಹೋಯ್ತೀವಿ ನಿಮ್ಮ ಅಂತ ಅನ್ಬಿಟ್ಟು ಅವಾಗೆಲ್ಲ ಹೋದಾಗ ನೋಡವ್ವ ನಮ್ಗೆ ಎಲ್ಲಾ ತರದ ಭಾಷೆಯೂ. ನೀನ್ ಹಿಮಾಲಯಕ್ಕೆ ಹೋಗಕ್ಕೆ ಬೇಕಲ್ಲ ಈಗ ದಾರಿ ಉತ್ಕೋ, ನಿಂಗೇನಾದ್ರು ಬೇಕು ಮಾಡ್ಬೇಕು ತಗೋಬೇಕು ಅಂದಾಗ ನಿನ್ಗೆ ಬೇರೆ ಭಾಷೆ ಗೊತ್ತಿರ್ಬೇಕು. ಹಿಮಾಲಯಕ್ಕೆ ಬರೀ ಕರ್ನಾಟಕದವ್ರೆ ಹೋದಾರ? ಅದೇ ಎಲ್ಲಾ ಭಾಷೆಯವರು ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಬಂದರಂತ ಕವ್ವ. ನೀನು ಎಲ್ಲಿಗಾರು ಹೋಗು, ಹೋಗ ಮುಂದೆ ಒಬ್ನೇ ಹೋಯ್ತಿಯಲ್ಲ ಹೊಸಿ ಪ್ರಥಮ ಚಿಕಿತ್ಸೆ ಎಲ್ಲ ಕಲ್ತ್ಕೋ ಹೋಗು. ಅಂದ್ರೆ ಅಂದ್ರೆ ಏನಾರು ಸಣ್ಣ ಪುಟ್ಟ ಸಮಸ್ಯೆ ಆಯ್ತಪ್ಪ ಅಲ್ವಾ, ಏನಾರು ಚಿಕಿತ್ಸೆ ಮಾಡ್ಕೊಳಕ್ ಬರ್ಬೇಕಲ್ಲ ನಿಮ್ಗೆ. ಅಲ್ಲಿ ಹೋದ್ಮೇಲೆ ನಿಂಗೆ ಕೆಮ್ಮು ನೆಗಡಿ ಜ್ವರ ಎಲ್ಲ ಬರ್ಬೋದು, ಉಸಿರಾಟಕ್ಕೆ ಕಷ್ಟ ಆಗ್ಬೋದು, ಏನ್ ಮಾಡ್ಬೇಕಾಗ? ಇಲ್ಲ ಹೋಗ್ತಾ ಜಾರಿ ಬಿದ್ದು ಕಾಲು ಉಳುಕ್ದಂಗ ಆಗ್ಬೋದು, ಏನೋ ಸಮಸ್ಯೆ ಆಯ್ತಾವ ಕಣ. ಇಲ್ಲ ಹೋಗುವಾಗ ನಿಂಗೆ ಆಗ್ಬೇಕು ಅಂತಲ್ಲ ಯಾರಿಗಾದ್ರೂ, ಆದ್ರೂ ನೀನ್ ಅವ್ರಿಗೆ ಸಹಾಯ ಮಾಡ್ಬೋದಲ್ಲ. ಅದೇನು ಫಸ್ಟ್ ಏಡ್ ಈ ಪಿಕ್ಚರ್ ನಲ್ಲಿ ಈ ಡಾಕ್ಟರ್ ಬರಾಗ ಬ್ಯಾಗ್ ಸೂಟ್ ಕೇಸ್ ತರ ಆತರದೊಂದ ನನ್ಗೆ ಕೊಟ್ಬಿಡಿ ಆಯ್ತಾ, ನ್ಯಾ ತಕೊಳ್ಳೋದ್ರ ಕೊಡಿ, ಇಡ್ಕೊಂಡು ಹೋಗೋದಾರ ಕೊಡಿ, ಅದ ನನ್ಗೆ ಗಿಫ್ಟ್ ಕೊಟ್ಬಿಡಿ ಆಯ್ತು ಬಿಡು ಆಯ್ತಾ. ಅಕಸ್ಮಾತ್ ಏನಾದ್ರೂ ತಪಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಜ್ಞಾನೋದಯ ಜಾಸ್ತಿ ಆಗಿ ಅಲ್ಲೇ ಏನಾದ್ರೂ ಆಗ್ಬಿಟ್ರೆ ನೀವು ಕೊಟ್ರೆ ಕಿಟ್ಟು ಅದು ನನ್ನ ಗುರುತಿಸ್ತದೆ. ಏನಿಲ್ಲ ಚೆನ್ನಾಗ್ ಬತ್ತೀಯ, ಅಲ್ಲೋಗಿ ಇನ್ನೊಂದಷ್ಟೆಲ್ಲ ಔಷಧಿ ಉಪಚಾರ ಎಲ್ಲ ಕಲ್ತ್ಕೊಂಡು ಅಲ್ಲಿ ಸಿಗೋ ಗಿಡ ಮೂಲಿಕೆ ಎಲ್ಲ ತಕೊಂಡು ಹಂಗೆ ನೀವು ಬರ್ದಿರೋ ಪುಸ್ತಕ ತಕೊಂಡ್ ಬಾ. ಅಲ್ಲಿ ಬರೆಯಲ್ಲ ಕವ, ಅಷ್ಟೊತ್ತಿಗೆಲ್ಲ ಮರ್ತಾಗಿರ್ತದ ಬಿಡು. ಇಲ್ಲ ವ್ಯಾಸ ಮುನಿಗಳಿಗೆ ಗಣಪತಿ ಬರ್ಕೊಟ್ಟಂತಲ್ಲ ಮಹಾಭಾರತ ಹಂಗೆ ಇವನ್ ಹೇಳ್ತಾನೆ ನೀನ್ ಬರೀ ಇಲ್ವಾ ಏನಾರು ತೆಪ್ಪಿದ್ರು ತಿದ್ದನ ಮೆಮ್ರಿ ಮೆಮ್ರಿ ಮೆಮ್ರಿ ತಗೊಂಡ್ ಬರ್ತೀನಿ. ಹೌದು ಮೆಮೊರಿ ತಗೊಂಡು ತಲೆಲ್ಲೆಲ್ಲ ತುಂಬಿಕೊಂಡು ಬರ್ತೀನಿ. ಮೊನ್ನೆ ಯಾರೋ ಒಬ್ರು ಡಾಕ್ಟ್ರು ಸಿಕ್ಕಿದ್ರು ಕಣ್ಣಣ್ಣ, ಈಗ ಎಲ್ ನೋಡಿದ್ರು ಎದೆ ಹೊಡ್ಕೊಂಡು ಸತೋಯ್ತಾವ್ರೆ. ಯಾಕಪ್ಪ ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಅದಕ್ಕೆ ಏನೋ ಹೊಸ ಹೆಸರು ಕೊಟ್ಬಿಟ್ಟವ್ರೆ ಹೃದಯ ಸ್ತಂಭನ ಇಲ್ವೇನವ ಇದ್ಕಿದಂಗೆ ನಿಂತೋಗ್ಬಿಡ್ತದಂತೆ. ಯಾರು ಹೃದಯ ತಜ್ಞರು ಅವರೇ ಸತ್ತೋಗ್ಬಿಟ್ಟವ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ. ಬ್ಯಾರಿಯವ್ರಿಗೆ ಹೃದಯ ಹೆಂಗ್ ಇಟ್ಕೊಳ್ಳೋದು ಅಂತ ಹೇಳ್ಕೊಡೋರೆ ಹೊಂಟೋಗ್ಬಿಟ್ಟವ್ರಕವ ಅಂದ್ರ ಅವ್ರು ಏನ್ ಹೇಳಿದ್ರು ಗೊತ್ತಾ, ಈಗ ಅದಾಯ್ತದಲ್ಲ ಹೃದಯ ಆಘಾತ ಆಯ್ತದಲ್ಲ ಅದ್ರ ಲಕ್ಷಣ ಇರ್ತದಂತೆ. ಆಗ ತಕ್ಷಣ ಅದಕ್ಕೆ ಚಿಕಿತ್ಸೆಯ ಕೊಟ್ರೆ ಫಸ್ಟ್ ಏಡ್ ಮಾಡಿದ್ರೆ ಅಂದ್ರೆ ಅವ್ರು ಹೇಳ್ಕೊಟ್ರು ಎದೆ ಮೇಲೆ ಒತ್ತಿ ಹೆಂಗೆ ಉದಯ ಹೆಂಗೆ ಲಬ್ಡಬ್ ಅಂತ ಬಡ್ಕತಿರ್ತದಲ್ಲ ಅದಕ್ಕೆ ಮೆದುಳಿಂದ ಏನೋ ಹೋಯ್ತದಂತೆ ಬಡ್ಕೋ ನೀನು ಲಬ್ಡಬ್ ಅನ್ನೋ ಅಂತ. ಅದು ನಿಂತೋದಾಗ ಹೃದಯ ನಿಂತ್ಕೊಬಿಟ್ಟಿರ್ತದಂತೆ. ಅದಕ್ಕೆ ಆಘಾತ ಮಾಡಿ ಒತ್ತಿ ಪತ್ತಿ ಏನೋ ಮಾಡ್ತಾರೆ, ಬಾಯಿ ಮೂಲಕ ಏನೋ ಗಾಳಿಯ ಕೊಡ್ತಾರೆ, ಈ ತರ ಎಲ್ಲ ಮಾಡೋದು ಚಿಕಿತ್ಸೆ. ಈಗ ಮೂಳೆ ಮುರಿದಿದ್ರೆ ಪಟ್ಟಿ ಕಟ್ಟೋದು, ಈ ತರ ಚಿಕಿತ್ಸೆಗಳ ಕಲ್ತ್ಕೊಂಡ್ರೆ ಅನುಕೂಲ ಆಯ್ತದೆ ಅಂತ ಅಂದ್ರೆ ಅವ್ರು ಇನ್ನೊಂದು ವಿಚಾರ ಹೇಳಿದ್ರು. ಈ ಆಸನ ಐತಲ್ಲ ಅಲ್ಲಿ ಆಸ್ಪತ್ರೆ ಅದಲ್ಲ ಅಲ್ಲಿಯ ಡಾಕ್ಟ್ರು ಅವ್ರ ಜೊತೆಗೆ ಇನ್ನೊಬ್ರು ಡಾಕ್ಟ್ರು ಇಬ್ರು ಬೆಂಗಳೂರಿಗೆ ಹೋಯ್ತಿದ್ರಂತೆ. ಅವ್ರು ಹೋಗೋ ಕಾರಣಕ್ಕೆ ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಂತೆ. ಆ ಜೊತೆಗಿದ್ದವ್ರಿಗೆ ಗೊತ್ತಿತ್ತಂತೆ ಏನು ಫಸ್ಟ್ ಏಡ್ ಮಾಡೋದು. ಬೆಂಗಳೂರು ತನಕ ಮಾಡ್ಕೊ ಕರ್ಕೊ ಹೋದ್ರಂತೆ ದಾರಿ ಮಧ್ಯದಲ್ಲಿ ಎಲ್ಲೋ ಹಾಸ್ಪಿಟಲ್ ಇಲ್ದಲೆ ಅಲ್ಲಿವರೆಗೂ ಅವ್ರನ್ನ ಕರ್ಕೊ ಹೋಗಿ ಆಮೇಲೆ ಚಿಕಿತ್ಸೆ ಕೊಡಿಸಿ ಬದುಕಂಡ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ ನಿಮಗೆ ಗೊತ್ತಿದ್ರಿಂದ ಇವ್ರು ಬದುಕಿದ್ರು ಇಲ್ಲಾಂದ್ರೆ ಬದುಕ್ತಿರ್ನಿಲ್ಲ ಅಂತ. ಅದಕ್ಕೆ ಡಾಕ್ಟ್ರೇ ಆಗ್ಬೇಕು ಅಂತ ಇಲ್ವಂತೆ ಕಣ್ಣಣ್ಣ, ಎಲ್ಲಾರ್ಗೂ ಹೇಳ್ಕೊಟ್ಟಾರಂತೆ ಫಸ್ಟ್ ಏಡ್ ಅಂದ್ರೆ ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೇಕು. ಈಗ ಯಾರೋ ನೀರಲ್ಲಿ ಮುಳಿಕೊಂಡವ್ರೆ ಅವ್ರನ್ನ ಹೊರಗೆ ಎತ್ತೀಯ ಏನ್ ಮಾಡ್ಬೇಕು, ಬೆಂಕಿ ಕಚ್ಕೊಬಿಟ್ಟವ್ರೆ ಬೆಂಕಿ ಕಚ್ಕೊಬಿಟ್ಟದೆ ಏನ್ ಮಾಡ್ಬೇಕು, ಈ ತರದವನ್ನೆಲ್ಲ ಹೇಳ್ಕೊಡ್ತಾರಂತೆ. ಅದ ಕಲ್ತ್ಕೋಬೇಕು ಅಂತ ನಾನು ಹೇಳೋದು. ಆಯ್ತು, ಈಗ ನೋಡು ಜಯಣ್ಣ, ನೀ ಎಲ್ಲ ಊರೂರು ತಿರುಗ್ದಮ್ಮ ಅದೆಲ್ಲ ಗೊತ್ತು ನಿನಗೆ. ಈಗ ನಮ್ಮ ಸ್ಕೂಲ್ ಚಾವಡಿ ಅದಲ್ಲಪ್ಪ, ಅಲ್ಲಿ ಒಂದ್ ಕಿತ್ತ ಅಂತವ್ರನ್ನೆಲ್ಲ ಬರಕ್ ಹೇಳ್ಬಿಡು ಆಯ್ತಾ. ಐಕ್ಳು ಕಲ್ತ್ಕೋತಾರೆ, ನಾಮ ಓಸಿ ಕಲ್ತ್ಕೊಳಮ್ಮ. ನಾನು ಹಿಮಾಲಯಕ್ಕೆ ಹೋಗಕ್ಕಿಂತ ಮುಂಚೆ ಕರೆಸ್ಬಿಡು ಆಯ್ತಾ. ನಾನೇ ಅದೇನ ಹೇಳ್ದಪ್ಪ, ಏಡು ಏನೇಡು ಫಸ್ಟ್ ಏಡು ಅಂದ್ರೆ ಮೊದಲನೇದು ಎರಡನೇದು ಚಿಕಿತ್ಸೆ ಅಂತ. ಫಸ್ಟ್ ಎರಡು ಅಲ್ಲ. ನೀನೆಲ್ಲಿ ಹಿಮಾಲಯಕ್ಕೆ ಹೋಯ್ತೀಯವ್ವ, ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ನಾನು. ಏನಾರು ಇದ್ರು ಕೊಟ್ಬಿಡು, ಕುಡ್ಕೊಂಡು ತಿನ್ನಕ್ ಏನಾರು ಇದ್ರು ಅದು ತಗೋಬಾರವ್ವ. ತಗೋಬತ್ತೀನಿ, ಈಗ ಇವನ್ಗೆ ಏನಾರು ಕಟ್ಕೊಡ್ಬೇಕಲ್ಲ ಬುತ್ತೀನಿ. ಅವನೆಲ್ಲಿ ಹೋದಾನು ಸುಮ್ನ ಅಂತ ಹೇಳ್ತಿರೋದು, ನಾನು ಹೋಗ್ಬಾರ್ದು ಚೆನ್ನಾಗಿರ್ಲಿ ಇಲ್ಲಿ ಅಂತ ಅಷ್ಟೇ. ನೀನ್ ಹೋಗಲ್ಲ ಅಂತ ಆಯ್ತಾನೆ, ನಾನ್ ಯಾರ ಮಾತು ಕೇಳ್ದನವ, ನೆಟ್ಟ ಕೋಣದಿಕ್ ನಡಿಯೋದೇನ ಹೋಗು ಬಂದೇ ಇರು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ ಅವರದು. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರಿನ ಇಲವಾಲದ ಬಳಿ ಇರುವ ಯಲಚಹಳ್ಳಿಯಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಇದೇ ತಿಂಗಳ 11ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಬಾಳೆ ಕೃಷಿಯಲ್ಲಿ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತಾದ ತರಬೇತಿ ಹಾಗೂ ಕ್ಷೇತ್ರೋತ್ಸವವನ್ನು ರೈತರಿಗಾಗಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ಭಾಗವಹಿಸಲಿದ್ದು, ಗುಣಮಟ್ಟದ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಎದುರಿಸುವ ಹಲವಾರು ಸಮಸ್ಯೆ ಮತ್ತು ಅದರ ಪರಿಹಾರ ಕುರಿತು ರೈತರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಇತರೆ ಜಿಲ್ಲೆಗಳಿಗೆ ಸೇರಿದ ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪೂರ್ವ ನೋಂದಣಿ ಮಾಡಿಸಬಹುದಾಗಿದೆ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 8147952226, ಮತ್ತೊಂದು 9341997297. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 8147952226, ಮತ್ತೊಂದು 9341997297. ಮೈಸೂರಿನ ಇಲವಾಲದ ಬಳಿಯಿರುವ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಇದೇ ತಿಂಗಳ 11ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಬಾಳೆ ಕೃಷಿಯಲ್ಲಿ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ತರಬೇತಿ ಹಾಗೂ ಕ್ಷೇತ್ರೋತ್ಸವವನ್ನು ರೈತರಿಗಾಗಿ ಆಯೋಜಿಸಲಾಗಿದೆ. ಆಸಕ್ತರು ಇದರ ಲಾಭವನ್ನು ಪಡೆದುಕೊಳ್ಳಬಹುದೆಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2025 ಇದೇ ತಿಂಗಳ 13ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಆಯೋಜಿಸಲಾಗಿದೆ. ಈ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳೆಂದರೆ ಪೌಷ್ಟಿಕ ಆಹಾರ ಭದ್ರತೆಗೆ ಸಾಂಪ್ರದಾಯಿಕ ತಳಿಗಳು, ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣು ಆರೋಗ್ಯ ತಾಂತ್ರಿಕತೆಗಳು. ಈ ಬಾರಿಯ ಕೃಷಿ ಮೇಳದ ವಿಶೇಷತೆಗಳೆಂದರೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ, ಸುಸ್ಥಿರತೆಗಾಗಿ ಪರಿಸರ ಸ್ನೇಹಿ ನೈಸರ್ಗಿಕ ಮತ್ತು ಸಾವಯವ ಕೃಷಿ, ಬೀಜ ಮೇಳ, ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳು, ಸಮಗ್ರ ಬೆಳೆ ಪೋಷಕಾಂಶ ಹಾಗೂ ಪೀಡೆಗಳ ನಿರ್ವಹಣೆ, ಹಿಂಗಾರು ಬೆಳೆಗಳ ತಾಂತ್ರಿಕತೆಗಳು, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ ಹಾಗೂ ವಿಸ್ಮಯಕಾರಿ ಕೀಟ ಪ್ರಪಂಚ, ಸುಧಾರಿತ ಕೃಷಿ ಯಂತ್ರೋಪಕರಣ ಹಾಗೂ ಕಿಸಾನ್ ಡ್ರೋನ್ ಬಳಕೆ, ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆಗೈದ ರೈತ ಹಾಗೂ ರೈತ ಮಹಿಳೆಯರೊಂದಿಗೆ ಸಂವಾದ, ಕೃಷಿ ಅರಣ್ಯ, ಪಶುಸಂಗೋಪನೆ, ಜಾನುವಾರುಗಳ ಪ್ರದರ್ಶನ ಹಾಗೂ ಮೇವಿನ ಬೆಳೆಗಳ ತಾಂತ್ರಿಕತೆ, ಮಹಿಳೆಯರ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನ ತಾಂತ್ರಿಕತೆಗಳು, ಡಾಕ್ಟರ್ ಚನ್ನವೀರ ಕಣವಿ ಅತ್ಯುತ್ತಮ ಕನ್ನಡ ಕೃಷಿ ಲೇಖನ ಪ್ರಶಸ್ತಿ ಮತ್ತು ಕೃಷಿ ಗೋಷ್ಠಿ, ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ವಿವಿಧ ಸ್ಪರ್ಧೆಗಳು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಯೋಜಿಸುತ್ತಿರುವ ಕೃಷಿ ಮೇಳ 2025 ಇದೇ ತಿಂಗಳ 13ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ನಡೆಯಲಿದೆ. ಆಸಕ್ತ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ವಿಶ್ವ ತೆಂಗಿನ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 2ನೇ ತಾರೀಕಿನಂದು ಆಚರಿಸಲಾಗುತ್ತಿದೆ. ರೈತರ ಜೀವನ ಮಟ್ಟ ಸುಧಾರಣೆ, ತೆಂಗಿನ ಉತ್ಪನ್ನಗಳ ಬಳಕೆಗೆ ಉತ್ತೇಜನ, ತೆಂಗಿನ ಬೆಳೆ ಮಹತ್ವ ಅರಿವು ಮೂಡಿಸುವುದು ವಿಶ್ವ ತೆಂಗಿನಕಾಯಿ ದಿನದ ಉದ್ದೇಶವಾಗಿದೆ. ತೆಂಗಿನಕಾಯಿ ಕೊರತೆ ಈಗ ಜಗದ ಚಿಂತೆಯಾಗಿದೆ ಅಂತಲೇ ಹೇಳಬಹುದು. ಜುಲೈ ತನಕ ಉತ್ತರ ಭಾರತ ಹಾಗೂ ಗಲ್ಫ್ ರಾಷ್ಟ್ರಗಳಿಗೆ ತೆಂಗಿನ ಪೌಡರ್ ಪ್ಯಾಕೆಟ್ ರಫ್ತಾಗ್ತಾ ಇತ್ತು. ರಷ್ಯಾ, ಉಕ್ರೇನ್, ಇಸ್ರೇಲ್, ಪ್ಯಾಲೆಸ್ತೀನ್ ನಡುವಿನ ಯುದ್ಧ, ಯುರೋಪ್ ಸಹಿತ ಹಲವು ರಾಷ್ಟ್ರಗಳಲ್ಲಿ ಆರ್ಥಿಕ ಹಿಂಜರಿತ, ಅಮೆರಿಕದ ಸುಂಕದಿಂದ ತೆಂಗು ಉತ್ಪನ್ನಗಳ ರಫ್ತು ಕುಸಿದಿದೆ. ಮೂಸಂಬಿ ಗಾತ್ರದ ತೆಂಗಿನಕಾಯಿಗೂ ಈಗ 25-30 ರೂಪಾಯಿ ದರ ಇದೆ. ಭಾರತ ವಿಶ್ವದಲ್ಲೇ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಮೊದಲ 3 ರಾಷ್ಟ್ರಗಳಲ್ಲಿ ಒಂದಾಗಿದ್ದು, ದೇಶದ ರಾಜ್ಯಗಳ ಪೈಕಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಪ್ರತಿ ಕೆಜಿಗೆ ಕೊಬ್ಬರಿ 220-230 ರೂಪಾಯಿ, ತೆಂಗು 65 ರೂಪಾಯಿ, ತೆಂಗಿನ ಹಿಂಡಿ 45 ರೂಪಾಯಿ, ತೆಂಗಿನ ಎಣ್ಣೆ ಪ್ರತಿ ಲೀಟರ್ಗೆ 400 ರೂಪಾಯಿ ಆಗಿದೆ. ಎಳನೀರು ಸ್ವಾಭಾವಿಕ ಶಕ್ತಿದಾಯಕ ಪಾನೀಯ ಆದ್ದರಿಂದ ಎಳನೀರಿನ ಬೆಲೆ ಕೂಡ ಈಗ ಗಗನ ಮುಟ್ಟಿದೆ ಅಂತಲೇ ಹೇಳಬಹುದು. ತೆಂಗಿನ ಎಣ್ಣೆ ಆರೋಗ್ಯಕರ ಕೊಬ್ಬಿನ ಮೂಲ ಆಗಿರೋದ್ರಿಂದ ಹೆಚ್ಚಿನವರು ಈಗ ತೆಂಗಿನ ಎಣ್ಣೆನೇ ಬಳಸ್ತಾ ಇದ್ದಾರೆ. ಚರ್ಮ ಮತ್ತು ಕೂದಲು ಆರೈಕೆಗೂ ಕೂಡ ಕೊಬ್ಬರಿ ಎಣ್ಣೆ ಬಹಳ ಉಪಯುಕ್ತವಾಗಿದೆ. ತೆಂಗಿನ ಹಾಲು, ತೆಂಗಿನ ತುರಿ ಅನೇಕ ಪಾಕಗಳ ಅವಿಭಾಜ್ಯ ಅಂಗ ಅಂತಲೇ ಹೇಳಬಹುದು. ಹಿಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡುತ್ತೆ ಅನ್ನುವಂತಹ ಗಾದೆ ಮಾತನ್ನು ಕೂಡ ನಾವು ಕೇಳಿದ್ದೇವೆ. ತೆಂಗಿಲ್ಲದೆ ಅಡಿಗೆ ಇಲ್ಲ, ಆದ್ರಿಂದ ತೆಂಗಿನ ಬೆಲೆ ಗಗನ ಮುಟ್ಟಿದ್ರೂ ಕೂಡ ನಮ್ಮ ದೈನಂದಿನ ಜೀವನಕ್ಕೆ ತೆಂಗಿನಕಾಯಿ ಬೇಕೇ ಬೇಕು. ಕೈಗಾರಿಕೆಯಲ್ಲೂ ಕೂಡ ತೆಂಗನ್ನ ಬಳಸಲಾಗ್ತಾ ಇದೆ. ತೆಂಗಿನ ಗರಿ, ನಾರು, ಕಡ್ಡಿಗಳಿಂದ ಹಗ್ಗ, ಚಾಪೆ, ಬಟ್ಟಲು, ಕಂಬಳಿ, ಪೊರಕೆ, ಇನ್ನು ಇತರ ಸಾಮಗ್ರಿಗಳನ್ನ ತಯಾರು ಮಾಡ್ತಾರೆ. ತೆಂಗಿನ ಬೆಲೆ ಜಾಸ್ತಿಯಾಗೋದಕ್ಕೆ ರೋಗಬಾಧೆ ಕೂಡ ಕಾರಣ ಆಗಿದೆ. ರೋಗಬಾಧೆ ಜಾಸ್ತಿ ಆಗಿರೋದ್ರಿಂದ ತೆಂಗು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಮಳೆ ಕೂಡ ಹೆಚ್ಚಾಗಿರೋದ್ರಿಂದ ರೋಗಬಾಧೆ ಕೂಡ ಉಲ್ಬಣಗೊಂಡಿದೆ. ಹೊಸ ಕೊಯ್ಲಿನ ತೆಂಗು ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರದಿದ್ರೆ ನವರಾತ್ರಿ ಹಾಗೂ ದೀಪಾವಳಿಗೆ ತೆಂಗಿನ ದರ ಇನ್ನೂ ಹೆಚ್ಚಬಹುದು ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ ಅವರದು. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 8 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಬಾನುಲಿ ಸರಣಿ ಕೃಷಿ ದೀವಿಗೆ. ನೂತನವಾಗಿ ಆರಂಭವಾಗಿರುವ ಮಂಡ್ಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳ ಕಾರ್ಯಚಟುವಟಿಕೆಯನ್ನು ಕುರಿತು ವಿಶೇಷ ಅಧಿಕಾರಿ ಡಾಕ್ಟರ್ KM ಹರಿಣಿಕುಮಾರ್ ಅವರೊಂದಿಗೆ ಸಂದರ್ಶನ. ಈ VC ಫಾರಂ ಚಾನಲ್ನಲ್ಲಿ ಸುಮಾರು 650 ಎಕರೆ ಪ್ರದೇಶವಿದ್ದು ಸುಮಾರು 500 ಎಕರೆ ಪ್ರದೇಶದಲ್ಲಿ ನೀರಾವರಿಗೆ ಯೋಗ್ಯವಾಗಿರ್ತದೆ. ಈಗ ಬೇಕಾದಂಥ ನೀರಾವರಿ ಸೌಲಭ್ಯವನ್ನು ಹೊಂಡಗಳಿಂದ ಮತ್ತು VC ಚಾನಲ್ನಿಂದ ನಾವು ಪಡೆಯುತ್ತಿದ್ದೇವೆ. ಈಗ ಪ್ರಸ್ತುತ ಸಂಶೋಧನಾ ಕೇಂದ್ರವಾಗಿ, ತದನಂತರ ಕೃಷಿ ಮಹಾವಿದ್ಯಾಲಯ ಮತ್ತು ವಿಸ್ತರಣಾ ಕೃಷಿ ವಿಜ್ಞಾನ ಕೇಂದ್ರವಾಗಿ ಈಗ ಅಲ್ಲಿ ಪ್ರಾರಂಭ ಆಗಿರುತ್ತೆ. ತದನಂತರ 1991 15 ಸೆಪ್ಟೆಂಬರ್ ಕೃಷಿ ಕಾಲೇಜಿಗೆ ಅಡಿಪಾಯ ಹಾಕಲಾಯಿತು. ಇದು ಸರ್ಎಂ ವಿಶ್ವೇಶ್ವರಯ್ಯ ಒಂದು ಜನ್ಮ ದಿನಾಚರಣೆ ಸ್ಮರಣಾರ್ಥವಾಗಿ ಇಲ್ಲಿ ಮೊದಲು ಕಾಲೇಜಿನ ಪ್ರಾರಂಭ ಮಾಡ್ತಾರೆ. ಸೆಪ್ಟೆಂಬರ್ 9 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಪಂಜರದಲ್ಲಿ ಮೀನು ಕೃಷಿಯನ್ನು ಕುರಿತು ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರದ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ TV ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಮೀನುಗಳ ಆಯ್ಕೆ ತುಂಬ ಮುಖ್ಯ ಇದೆ. ನಾವು ಪಂಜರದಲ್ಲಿ ಮೀನು ಕೃಷಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಮತ್ತು ಕೃತಕ ಆಹಾರದಿಂದ ವೇಗವಾಗಿ ಬೆಳೀತಕ್ಕಂಥ ಮೀನುಗಳನ್ನು ನಾವು ಆಯ್ಕೆ ಮಾಡ್ಕೊಬೇಕಾಗತ್ತೆ. ಅದು ಸಿಹಿ ನೀರಿನದಿ ಅಂದರೆ ನಾನು ಜಲಾಶಯ ಮತ್ತು ಫ್ರೆಶ್ ವಾಟರ್ ನದಿ, ಈಗ ಗಿಫ್ತಿದಾಪಿಯ, ಫಂಗೇಷಿಯಸ್ಸು ಮತ್ತು ಮರದು, ಈ ಜಾತಿಯ ಮೀನುಗಳನ್ನು ಹೆಚ್ಚು ಬಳಸ್ತಾ ಇದ್ದೀವಿ. ಸೆಪ್ಟೆಂಬರ್ 10 ಬುಧವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್. ನಂತರ ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ಸೆಪ್ಟೆಂಬರ್ 11 ಗುರುವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ KR ನಗರ ತಾಲೂಕು ಗಂಧನಹಳ್ಳಿಯ ಸಹೋದರರಾದ KB ಪ್ರಬೋಧ್ ಮತ್ತು KB ಪ್ರದ್ಯುಮ್ನ. 40 ಎಕರೆಯಲ್ಲಿ ಒಂದು 5-6 ಬೇವಿನ ಮರ ಬಿಟ್ಟರೆ ಕುರಿ ಮೇಯಕ್ಕೊಂದಷ್ಟು ಗರ್ಕೆಗಳಷ್ಟೇ ಇದ್ದಿದ್ದಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ಸಲೀಸ ಕಾಣಿಸ್ತಿತ್ತು. ಆ್ಯಂಡ್ ಇದು ಮಟ್ಟುವ ಜಾಗ ಅಲ್ಲ, ಕಲ್ಲು ಜಾಸ್ತಿ ಇತ್ತು. ಸೊ ನಾವೇನು ಮಾಡಿದ್ವಿ, ಅಪ್ಪ ಜಿಯೋಗ್ರಫಿ ಸ್ಟೂಡೆಂಟು, ಸೊ ಅದು ತುಂಬ ಹೆಲ್ಪ್ ಆಯಿತು. ಸೊ ಮಟ್ಟ ಮಾಡೋದಕ್ಕೆ ತುಂಬ JCB ತೊಗೊಂಬಂದು ಅದು ಇದು ಏನೂ ಮಾಡಲಿಲ್ಲ ನಾವು. ಹೇಗೆ ಅಂಡ್ಯುಲೇಷನ್ ಇತ್ತು ಹಾಗೆ ಉಳಿಸ್ಕೊಂಡು ಕಾಂಟೂರ್ ಶೇಪಲ್ಲಿ ಒಂದು ಫಸ್ಟ್ ಟೋಟಲ್ ಸೆಷನ್ ಸರ್ವೈವ್ ಮಾಡಿಸ್ತೀವಿ. ಸೊ ಭೂಮಿ ಹೇಗಿದೆ ಅಂತ ತಿಳ್ಕೊಂಡ್ವಿ. ಸೆಪ್ಟೆಂಬರ್ 12 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹವಾಮಾನ ಮಿತ್ರ, ಪ್ರಾಯೋಜಕರು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ. ನಂತರ ಸಂಶೋಧನಾ ಸಾರ. ನಾನು ಒಂದು 2015-16 ಸಾವಯವ ಕೃಷಿನ ಮಾಡ್ತಾಯಿದ್ದೀನಿ ಇವಾಗ. ನಾನು ಅಷ್ಟೇ ಬೆಳೆಯೋದು ಯಾವ ರೀತಿ ಭೂಮಿನ ಉಳುಮೆ ಮತ್ತು ಯಾವ ರೀತಿ ನಿರ್ವಹಣೆಗಳನ್ನ ಮಾಡ್ತೀನಿ ಅಂತಂದು ನಾನು ತಿಳಿಸ್ಕೊಡ್ತೀನಿ. ಈಗ ಫಸ್ಟು ಸ್ಟಾರ್ಟಿಂಗಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ನಾನು ಅರಿಶಿನ ನಾಟಿ ಮಾಡೋದು 1-2 ಅಂತ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ತೀನಿ. ಅದನ್ನು ಉಳುಮೆ ಮಾಡಿ ಮತ್ತೆ ಅರಿಶಿನ ಹಾಕೋದು 1 ವಾರ ಅಂತ ಕೊಟ್ಟಿಗೆ ಗೊಬ್ಬರಗಳನ್ನು ನಾನು 7-8 ಟ್ರ್ಯಾಕ್ಟರ್ ಗೊಬ್ಬರಗಳನ್ನ ಹಾಕಿ ಅದನ್ನೇ ಉಳುಮೆಯನ್ನು ಮಾಡಿ ಮತ್ತೆ ಅರಿಶಿನ ಯಾವ ರೀತಿ ನಾಟಿ ಮಾಡಬೇಕು ಅಂತಂದಾಗ ಗಣಜೀವಾಮೃತ ಅಂತ ಫಸ್ಟು ನಾವು ಮಾಡ್ಕೋತೀವಿ. ಒಂದು ತಿಂಗಳಲ್ಲೇ ಸ್ಟಾರ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು. ಸೆಪ್ಟೆಂಬರ್ 13 ಶನಿವಾರ ಕೃಷಿ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಚಾಮರಾಜನಗರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಎಸ್ಎಸ್ ಅಬೀದ್ ಅವರೊಂದಿಗೆ ಸಂದರ್ಶನ. ಕೃಷಿ ಭಾಗ್ಯ ಯೋಜನೆ ಅಂತ ಇದರಲ್ಲಿ 80% ಸಹಾಯಧನ ಸಾಮಾನ್ಯ ವರ್ಗದ ರೈತರಿಗೆ ಮತ್ತು 90% ಸಹಾಯಧನ SC/ST ರೈತರಿಗೆ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ವಿ. ಈ ಯೋಜನೆ